ವ್ಯವಸಾಯವನ್ನೇ ಮಾಡ್ಕೊಂಡು ಬರ್ತಾ ಇದ್ರು. ಅವರು ಪೂರ್ತಿ ವ್ಯವಸಾಯನೇ ಅವ್ರದ್ದು, ಹಾಗಾಗಿ ನಮಗೆ ಅವರಿಂದ ವ್ಯವಸಾಯ ಬಳುವಳಿ ಆಗ್ತಂತು. ತುಂಬಾ ಕಷ್ಟ ಜೀವಿಗಳು ಅವರು. ಜಮೀನು ಎಷ್ಟಿತ್ತು ತಂದೆಗೆ? 1982ರಲ್ಲಿ ಅವರು ತೆಂಗಿನ ತೋಟವನ್ನ ಮಾಡಿದ್ರು ಸರ್. ಅವಾಗಲೇ ಜಮೀನು ಎಷ್ಟಿತ್ತು ತಂದೆಗೆ? ಸರ್, ನಮ್ದು ಜಮೀನು 4 ಎಕರೆ ಇದೆ ಸರ್. 4 ಎಕರೆನಲ್ಲಿ ತೆಂಗು ಹಾಕಿದೀವಿ, 1 ಎಕರೆ ಹುಣಸೆ ಇದೆ, ಆಮೇಲೆ 2 ಎಕರೆ ಖಾಲಿ ಜಮೀನ್ ಇದೆ, 10 ಕುಂಟೆ ಗದ್ದೆ ಇದೆ ಸರ್. ಎಷ್ಟು ಜನ ಮಕ್ಕಳು ನೀವು ನಿಮ್ ತಂದೆ ತಾಯಿಗೆ? ನಮ್ ತಂದೆ ತಾಯಿಗೆ ನಾವು 4 ಜನ ಇದ್ದೀವಿ. ಸೊ ನಾನೇ ಕೊನೆಯವನು. 4 ಜನ ಗಂಡು ಮಕ್ಕಳು, ಅವ್ರ ಜೊತೆಗೆ 3 ಜನ ಹೆಣ್ಮಕ್ಳು. ನಿಮಗೆ 7 ಜನ? 7 ಜನದಲ್ಲಿ ನಾನು ಕೊನೆಯವ. ನೀವು ಏನ್ ಓದಿದ್ರಿ ಸರ್? ಸರ್, ನಾನು ಪದವಿನ ತುಮಕೂರಿನಲ್ಲೇ ಓದ್ದೆ. ಸೊ MSc ಫಿಸಿಕ್ಸ್ ಅನ್ನ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ 1989ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ನಾನು ಕಂಪ್ಲೀಟ್ ಮಾಡಿದೆ. ಸರ್, ನಿಮಗೆ ಓದಿದ್ದು ಬೇರೆ ಉದ್ಯೋಗವನ್ನ ಅರಸೋದಕ್ಕೆ, ಅದರ ಜೊತೆಗೇನೆ ವ್ಯವಸಾಯನು ಕೂಡ ಮಾಡ್ತಾ ಇದ್ರ, ಅಥವಾ ವ್ಯವಸಾಯದ ಬಗ್ಗೆ ವಿಶೇಷವಾದ ಆಸಕ್ತಿ ಒಲವು ಬರೋದಕ್ಕೆ ಏನ್ ಕಾರಣ? ಸರ್, ಕಾರಣ ಇದ್ದೇನೆ. ನಾನು PUC ಆದ್ಮೇಲೆ 1 ವರ್ಷ ವ್ಯವಸಾಯನೇ ಮಾಡಬೇಕು ಅಂತ ಹೇಳಿ ಹೋದೆ. ಸೊ ಅವಾಗ ನಮ್ದು ಎಲ್ಲ ಒಟ್ಟು ಕುಟುಂಬ, ಅವಾಗ ಒಂದು 5 ಎಕರೆ ಜಮೀನಲ್ಲಿ 1 ವರ್ಷದಲ್ಲಿ ನಾನು ಒಂದು 80 ಚೀಲ ರಾಗಿಯನ್ನ ಬೆಳೆದಿದ್ದೆ ಆ ವರ್ಷ, ಯಾವಾಗ 1983ನಲ್ಲಿ. ಅದ್ರ ಜೊತೆನಲ್ಲಿ ನಮ್ಮ ಬ್ರದರ್ಸ್ ಎಲ್ಲ ಅವಾಗಲೇ ಕೆಲಸದಲ್ಲಿದ್ರು, ನನಗೂ ಓದಬೇಕು ಅಂತ ಹೇಳಿ ಒಂದು ಆಸಕ್ತಿ ಬಂತು. ಮತ್ತೆ 1984ರಲ್ಲಿ ನಾನು BSc ಮಾಡ್ಕೊಂಡು MSc ಮಾಡ್ಕೊಂಡೆ. MSc ಆದ್ಮೇಲೆ ನನಗೆ ಕೆಲಸ ಸಿಕ್ತು. ಆದರೆ ನನ್ನ ಮೂಲ ಆಸಕ್ತಿ ವ್ಯವಸಾಯದಲ್ಲಿ ಇದ್ದೇ ಇತ್ತು. ಸೊ ಹಾಗಾಗಿ ಅವಾಗಲಿಂದಲೂ ನಾನು ಏನ್ ಮಾಡ್ತಾ ಇದ್ದೆ, ನಮ್ಮ ತಂದೆಯವರು ನಮಗೆ ಕೊಟ್ಟಂತ ಜಾಗದಲ್ಲಿ, ಈಗ ನಮ್ಮ ತಂದೆ ತಾಯಿಯವರು ಇಲ್ಲ, 1975ನಲ್ಲೇನೆ ನಮ್ಮ ತಾಯಿಯವರು ಹೋದ್ರು, 1996ಅಲ್ಲಿ ನಮ್ಮ ತಂದೆಯವರು ಹೋದ್ರು. ಅಷ್ಟೊತ್ತಿಗೆ ನಮ್ದು ಎಲ್ಲ ಜಮೀನು ಭಾಗ ಮಾಡಿಕೊಟ್ಟಿದ್ರು. ನನಗೆ ಬಂದಿದ ಜಾಗದಲ್ಲಿ ನಾನು ಇಷ್ಟೊಂದು ಮಾಡ್ ನನಗೆ ಅದರಲ್ಲಿ ತುಂಬಾ ಆಸಕ್ತಿ. ಸೊ ತೋಟದ ಕಡೆ ಹೋದ್ರೆ ಏನೋ ಒಂದು ಸಂತೋಷ, ಪರಿಸರ, ನಾವೆಷ್ಟೋ ಗಿಡಗಳನ್ನ ಹಾಕಿದಾಗ ಅದರಲ್ಲಿ ಹಕ್ಕಿ ಪಕ್ಷಿಗಳು ಬರ್ತವೆ, ಜೀವನವನ್ನು ಮಾಡ್ತವೆ, ಆ ತರ ಒಂದು ಪರಿಸರದ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ. ಈ ನನ್ನ ಏನು ನಾನು ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ ಇದನ್ನು ಸಹ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬಾ ಸಂತೋಷ ಸಿಗ್ತಾ ಇದೆ. ಸೋಮಶೇಖರ ಅಯ್ಯನವರ, ಈಗ ನಿಮ್ಮ ಪಾಲಿಗೆ ಜಮೀನು ಎಷ್ಟು ಬಂದಿದೆ? ಸರ್, ಈಗ ನನ್ನ ಪಾಲಿಗೆ ಕರೆಕ್ಟ್ ಆಗಿ ಬಂದಿರತಕ್ಕಂಥದ್ದು ಹೇಳಬೇಕು ಅಂದ್ರೆ, ಸೊ 2 ಎಕರೆ ತೆಂಗು ಬಂದಿದೆ ಸರ್ ಇವಾಗ, 1 ಎಕರೆ ಹುಣಸೆ ಬಂದಿದೆ, ಆಮೇಲೆ 1 ಎಕರೆ ಖಾಲಿ ಜಾಗ ಇದೆ, ಅಂದ್ರೆ ನಾವು ಹೊಲ ಅಂತ ಹೇಳ್ತೀವಿ ಅದನ್ನ, 10 ಕುಂಟೆ ಗದ್ದೆ ಇದೆ ಸರ್. ಗದ್ದೆ ಅಂತ ಅಂದ್ರೆ ನೀರಾವರಿ. ತೆಂಗು ಅಂತಂದ್ರೆ ನಿಮ್ ತಂದೆಯವರು ನೆಟ್ಟು ಬೆಳೆಸಿದ್ದು? ತೆಂಗಿನ ಗಿಡ ಮತ್ತೆ ಹುಣಸೆ ಗಿಡನ ನಮ್ಮ ತಂದೆಯವರನ್ನೇ ಹಾಕಿದ್ದು ಸರ್. ಹೌದಾ? ಈಗ ನೀವೇನೋ ಹೊಸದಾಗಿ ಮಾಡಿದ್ದೀರಾ ವ್ಯವಸಾಯದಲ್ಲಿ? ನೋಡಿ ಸರ್, ನಮ್ಮ ಇದರಲ್ಲಿ ನಾವು ಹೊಸದಾಗಿ ಏನೇನು ಹಾಕಿದ್ದೀನಿ ಅಂತ ಅಂದ್ರೆ, ಸೊ ಮೊದಲು ನಾನು ಹಣ್ಣಿನ ಗಿಡಗೆ ಆದ್ಯತೆಯನ್ನ ಕೊಟ್ಟಿದ್ದೇನೆ. ಸಾಕಷ್ಟು ಹಣ್ಣಿನ ಗಿಡಗಳನ್ನ ನಾನು ಹಾಕೊಂಡ್ ಬಂದಿದ್ದೀನಿ. ಏನು ಅಂತ ಅಂದ್ರೆ ಲಿಚಿ ಫ್ರೂಟ್ ಅಂತ ಹೇಳಿ ಹಾಕಿದ್ದೀನಿ ಸರ್ ನಮ್ಮ ತೋಟದಲ್ಲಿ. ತುಂಬಾ ಚೆನ್ನಾಗಿ ಹಣ್ಣು ಬಿಡುತ್ತೆ ಅದು. 2 ಗಿಡ ನಾನು ಲಿಚಿ ಫ್ರೂಟ್ ಅನ್ನ ಹಾಕಿದ್ದೀನಿ. ಅದ್ರ ಜೊತೆ ಆಲ್ ಸ್ಪೈಸಸ್ ಅಂತ ಹೇಳಿ ಪಲಾವ್ ಎಲ್ಲ ಮಾಡಬೇಕಾದ್ರೆ ಎಲೆನ ಉಪಯೋಗಿಸ್ತಾರೆ, ಅದನ್ನ ಹಾಕಿದ್ದೀನಿ. ಸರ್ವ ಸಾಂಬಾರ್, ಆಮೇಲೆ ಎರಳೆ ಕಾಯಿನ ಹಾಕಿದ್ದೀನಿ, ನಿಂಬೆಕಾಯಿ ಗಿಡವನ್ನ ಹಾಕಿದ್ದೇನೆ, ಮಾವಿನಲ್ಲಿ ನಾನು ಒಂದು 5 ತರ ಮಾವಿನ ಗಿಡ ಹಾಕಿದ್ದೇನೆ, ಮಲ್ಲಿಕ ಹಾಕಿದ್ದೇನೆ, ರಸ್ಪುರಿ ಇದೆ, ದಶರಿ ಇದೆ, ಬಾದಾಮಿ ಇದೆ, ಇನ್ನೊಂದು ಹೈದರಾಬಾದ್ ಅದು ರಾಜಮಂಡ್ರಿ ಅಂತ ಕಾಣಿಸುತ್ತೆ, ಅದನ್ನು ಹಾಕಿದ್ದೇನೆ. ಮತ್ತೆ ಅದರ ಜೊತೆಗೆ ನಮ್ಮಗೆ ಬೇಕಾದಂತದ್ದು ತುಂಬಾ ಹಿಂದಿನಿಂದ ಬಂದಿರತಕ್ಕಂಥದ್ದನ್ನು ಹಾಕಿದ್ದೇನೆ. ರಾಮ ಫಲ ಅಂತ ಇದೆ, ಅದನ್ನ ಒಂದು 6 ಗಿಡ ಹಾಕಿದ್ದೇನೆ. ಲಕ್ಷ್ಮಣ ಫಲ ಇದೆ, ಅದನ್ನ ಹಾಕಿದ್ದೇನೆ. ಚಕೋತ ಇದೆ, ಇದರ ಜೊತೆಗೆ ಬೆಟ್ಟದ ನೆಲ್ಲಿನ ಒಂದು 10 ಹಾಕಿದ್ದೀನಿ ಸರ್. ಹಲಸಿನ ಹಣ್ಣು ಒಂದು 4 ಹಾಕಿದ್ದೀನಿ. ಆಮೇಲೆ ಜಮ್ನೇರ್ಲೆ ಹಣ್ಣು ಗಿಡನ ಒಂದು 5 ಹಾಕಿದ್ದೇನೆ. ಪೇರನ್ನ 2 ಗಿಡ ಹಾಕಿದ್ದೇನೆ. ಸಪೋಟ ಒಂದು 20 ಹಾಕಿದ್ದೇನೆ. ಆ ಸಪೋಟದಲ್ಲಿ 2 ವೆರೈಟಿ ಇದೆ, ಒಂದು ಟೆನ್ನಿಸ್ ಬಾಲ್ ಅಂತ ಹೇಳಿ ಒಂದು ದಪ್ಪ ಇರತಕ್ಕಂಥದ್ದು, ಇನ್ನೊಂದು ಜಾಮೂನ್ ಅಂತ ಹೇಳಿ ಚಿಕ್ಕದಾಗಿರುತ್ತೆ, ಅದು ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಇಷ್ಟನ್ನು ಹಾಕಿದ್ದೇನೆ. ಇದ್ರ ಜೊತೆಗೆ ಸೀಬೆ ಹಣ್ಣಿನ ಗಿಡ ಹಾಕಿದ್ದೇನೆ, ಅದರಲ್ಲಿ ಎರಡು ವಿಧ ನಾನು ಹಾಕಿರೋದ್ರಲ್ಲಿ, ಒಂದು ಅಲಹಾಬಾದ್ ಅಂತ ಹೇಳಿ ಒಂದು ಹಾಕಿದ್ದೇನೆ, ಇನ್ನೊಂದು ಮೃದುಲ ಅಂತ ಹೇಳಿ ಒಂದು ಹಾಕಿದ್ದೇನೆ. ಇದ್ರ ಜೊತೆಗೆ ನಾವು ರೆಗ್ಯುಲರ್ ಆಗಿ ಏನ್ ಉಪಯೋಗಿಸ್ತಾ ಇದ್ದೀವಿ, ನುಗ್ಗೆ ಗಿಡ, ಅದನ್ನು ಒಂದು ನಾಲ್ಕು ಗಿಡನ ನಾನು ಹಾಕಿದ್ದೇನೆ. ಇಷ್ಟೆಲ್ಲ ಗಿಡಗಳನ್ನ ಬೆಳಿಬೇಕು ಅಂತ ಅನ್ಸಿದ್ದೆ ತಮ್ಗೆ ಸರ್? ಈಗ ನೋಡಿ, ಇಷ್ಟೆಲ್ಲ ಹಣ್ಣು ಮತ್ತೆ ಗಿಡಗಳನ್ನೆಲ್ಲ ನಾವು ಬೆಳೆದಿರೋದ್ರಿಂದ ನಮ್ಗೆ ಸಾಕಷ್ಟು ಹಣ್ಣುಗಳು ಸಿಗ್ತಾ ಇದೆ ಮನೆಗೆ, ನಾವು ಹೊರಗಡೆ ಪರ್ಚೇಸ್ ಮಾಡತಕ್ಕಂತ ಅವಶ್ಯಕತೆನೆ ಬರ್ತಾ ಇಲ್ಲ. ಈಗ ಇದ್ರ ಜೊತೆಗೆ ನಮ್ಗೆ ತೋಟದಲ್ಲಿ ಬಾಳೆ ಗಿಡ ಇದೆ, ಆ ಬಾಳೆ ಹಣ್ಣು ಸಿಗ್ತಾ ಇರುತ್ತೆ ನಮ್ಗೆ. ಮತ್ತೆ ಪಪ್ಪಾಯ ಹಾಕಿದ್ದೇನೆ, ಪಪ್ಪಾಯ ಸಿಗುತ್ತೆ. ನಾನು ಹಣ್ಣನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದೇನೆ ಬಹಳ ಕಡಿಮೆ, ನಮ್ಮ ಗಿಡದಲ್ಲಿ ಯಾವಾಗ ಬಿಡೋದಿಲ್ಲ ಅವಾಗ ಮಾತ್ರ ನಾನು ಹಣ್ಣನ್ನು ಪರ್ಚೇಸ್ ಮಾಡ್ತೇನೆ. ಈಗ ಇಷ್ಟೆಲ್ಲ ಗಿಡಗಳನ್ನ ತಾವು ನಿಮ್ಮ ತೆಂಗಿನ ತೋಟದಲ್ಲಿ ಹಾಕಿದ್ದೀರಾ ಅಥವಾ? ಇಷ್ಟು ನಾವು ತೆಂಗಿನ ತೋಟದಲ್ಲೇನೆ ಹಾಕಿರ್ತಕ್ಕಂಥದ್ದು, ಬದ ಅಂತ ಇರುತ್ತಲ್ಲ ಸರ್, ಆ ಬದಗಳಲ್ಲಿ ನಾನು ಇಷ್ಟನ್ನು ಹಾಕಿದ್ದೇನೆ. ಮತ್ತೆ ಏನು ಇದು ಮಾವಿನ ಗಿಡ ಎಲ್ಲ ಏನಿದೆ ಅದು ನಾಲ್ಕು ತೆಂಗಿನ ಗಿಡಗಳ ಮಧ್ಯೆ ಹಾಕಿದ್ದೇನೆ ನಾನು. ಇಲ್ಲ ನುಗ್ಗೆ ಗಿಡ ನಾಲ್ಕು ತೆಂಗಿನ ಗಿಡ ಮಧ್ಯೆ ಹಾಕಿದ್ದೇನೆ. ಆಮೇಲೆ ಚಿಕ್ಕ ಚಿಕ್ಕದ ಏನಿದೆ ಬೆಟ್ಟದಲ್ಲಿ ಅದು ಇದು ಎಲ್ಲ ಅದು ಎರಡು ತೆಂಗಿನ ಗಿಡಗಳ ಮಧ್ಯೆ ಹಾಕಿದ್ದೇನೆ. ಇನ್ನೂ ತುಂಬಾ ಜಾಗ ಇದೆ, ಅದಕ್ಕೆ ನಾನು ಇನ್ನೂ ಸಾಕಷ್ಟು ಹಣ್ಣಿನ ಗಿಡಗಳನ್ನ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ತೆಂಗು ಸಂಖ್ಯೆಯಲ್ಲಿ ಹೇಳೋದಾದ್ರೆ ಎಷ್ಟು ತೆಂಗಿದೆ ನಿಮ್ದು ಸರ್? ನಮ್ದು ನೋಡಿ ಸರ್, ಎರಡೆಕರೆ ತೆಂಗಿನಲ್ಲಿ ನಮ್ದು 105 ಗಿಡ ಇದೆ ಸರ್. ತಳಿ ಯಾವ್ದು ಅಂತ ಏನಾದ್ರು ಗೊತ್ತಾ? ಸಿಪ್ತೂರು ಸರ್. ಹೌದಾ? ಯಾವ ತರಹ ತೆಂಗಿನ ತೋಟದ ನಿರ್ವಹಣೆ ಮಾಡ್ತೀರಿ ಸರ್? ನಾವು ತೆಂಗಿನ ತೋಟದ ನಿರ್ವಹಣೆ ಅಂತ ಅಂದ್ರೆ ಮೊದಲು ನಾವು ಝೀರೋ ಕಲ್ಟಿವೇಶನ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು, ಈ ಝೀರೋ ಕಲ್ಟಿವೇಶನ್ ನಲ್ಲಿ ನಮ್ಗೆ ಹೆಚ್ಚಿಗೆ ಖರ್ಚು ಬರ್ತಾ ಇರ್ಲಿಲ್ಲ. ಆದ್ರೆ ಒಂದೇ ಒಂದು ಏನು ಡಿಸ್ಅಡ್ವಾಂಟೇಜ್ ಸ್ಟಾರ್ಟ್ ಆಯ್ತು ಅಂದ್ರೆ, ನಾವು ತೋಟದ ಒಳಗಡೆನೆ ಹೋಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಸ್ವಲ್ಪ ಹಾವುಗಳು ಅದು ಇದು ಎಲ್ಲ ಸೇರ್ಕೊಳ್ತಾ ಇತ್ತು. ಈಗ ಏನಾಗಿದೆ ಅಂದ್ರೆ, ನಿಮ್ಮ ಕಡೆ ನವಿಲುಗಳು ಎಲ್ಲ ತುಂಬಾ ಜಾಸ್ತಿ ಆಗಿದೆ. ಮೊದಲು ನವಿಲುಗಳು ಇರ್ಲಿಲ್ಲ, ಇತ್ತೀಚೆಗಂತೂ ನಮ್ ತೋಟದೊಳಗೆ ಹೋಗ್ಬಿಟ್ರೆ ನವಿಲುಗಳು ತುಂಬಾ ಇದೆ. ಹಾಗಾಗಿ ಅದರ ಹಾವಿಂದು ಅಷ್ಟೊಂದಿಲ್ಲ. ಮತ್ತೆ ವರ್ಷಕ್ ಒಂದ್ಸತಿ ನಾವೇನ್ ಮಾಡ್ತೀವಿ, ಒಂದು ರೋಟರ್ ಅಂತ ಬರುತ್ತೆ ಸರ್, ಏನು ತೆಂಗಿನ ಗರಿ ಉದಿರುತ್ತೆ ಅದನ್ನೆಲ್ಲನ ತೆಂಗಿನ ಗಿಡಗಳ ಬುಡಕ್ ಹಾಕಿರ್ತೀವಿ, ಅಲ್ಲಿಗೆ ಮತ್ತೆ ಗೊಬ್ಬರ ಹಾಕ್ಸಿರ್ತೀವಿ. ಒಂದ್ಸತಿ ಏನೋ ಒಂದು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಟೈಮ್ ನಲ್ಲಿ ಏನ್ ಮಾಡ್ತೀವಿ, ಒಂದ್ಸತಿ ಉಳುಮೆ ಮಾಡಿಸ್ಬಿಡ್ತೀವಿ ಅದನ್ನ. ಒಂದು ವರ್ಷ ಪೂರ್ತಿ ಏನು ಗರಿ ಬಿದ್ದಿರುತ್ತೆ, ಮೊಟ್ಟೆ ಇರುತ್ತೆ, ಅದೆಲ್ಲದನ್ನು ಏನಾಗುತ್ತೆ ಪೂರ್ತಿ ಕಟ್ ಆಗ್ಬಿಟ್ಟು ಅದು ಒಂಥರ ಗೊಬ್ಬರ ಆಗ್ಬಿಡುತ್ತೆ. ಅದಾದ್ಮೇಲೆ ನಾವು ವರ್ಷಕ್ಕೆ ಒಂದ್ ಸತಿ ಗೊಬ್ಬರನ ಕೊಡಿಸ್ತೀವಿ. ಗೊಬ್ಬರ ಅಂತ ಅಂದ್ರೆ ಕುರಿ ಗೊಬ್ಬರ ಕೊಡ್ತೇವೆ, ಮತ್ತೆ ದನಗಳದ್ದು ಗೊಬ್ಬರ ಕೊಡ್ತೇವೆ. ಇಲ್ಲಿವರೆಗೂ ನಮ್ಮ ತೋಟಕ್ಕೆ ನಾವು ರಾಸಾಯನಿಕ ಗೊಬ್ಬರವನ್ನ ನಾವು ಹಾಕೇ ಇಲ್ಲ ಸರ್, ಪೂರ್ತಿ ನಾವು ಆರ್ಗ್ಯಾನಿಕ್ ಆಗಿ ನಾವು ಮಾಡ್ತಾ ಇದ್ದೀವಿ. ಸರ್, ನೀವು ತೆಂಗಿನ ತೋಟದೊಳಗಡೆ ನಾಲ್ಕು ತೆಂಗ್ ಮಧ್ಯೆ ಮಾವು ಹಾಕಿದೀನಿ ಅಂದ್ರೆ, ಎರಡು ತೆಂಗ್ ಮಧ್ಯೆ ನುಗ್ಗೆ ಹಾಕಿದೀನಿ, ಬೇರೆ ಬೇರೆ ಗಿಡ ಎಲ್ಲ ಹಾಕಿದೀನಿ ಅಂತಂದ್ರಲ್ಲ, ಈ ಉಳುಮೆ ಮಾಡಕ್ಕೆ ಏನ್ ಸಮಸ್ಯೆ ಆಗಲ್ವ ತಮ್ಗೆ? ಇಲ್ಲ ಸರ್, ಉಳುಮೆ ಮಾಡೋದಕ್ಕೆ ಏನ್ ತೊಂದ್ರೆ, ಯಾಕೆಂದ್ರೆ ನಮ್ದು ಹಿಂದೆ ನಮ್ ತಂದೆಯವರು ಹಾಕಿದ್ದು ಒಂದು ತೆಂಗಿನ ಗಿಡ ಮತ್ತೆ ಇನ್ನೊಂದು ತೆಂಗಿನ ಗಿಡ ಅಂತರ ಇರತಕ್ಕಂಥದ್ದು 30-35 ಅಡಿ ಇದೆ ಸರ್. ಹಾಗಾಗಿ ನಾಲ್ಕು ತೆಂಗಿನ ಗಿಡಗಳ ಮಧ್ಯೆ ತುಂಬಾನೇ ಜಾಗ ಇದೆ, ಮತ್ತೆ ಎರಡು ತೆಂಗಿನ ಗಿಡಗಳ ಮಧ್ಯನೂ ಜಾಗ ಇದೆ. ಹಾಗಾಗಿ ಉಳುಮೆಗೆ ನಮ್ಗೇನೋ ತೊಂದರೆ ಆಗೋದಿಲ್ಲ. ಒಂದು 4-5 ಅಡಿ ಜಾಗ ಇತ್ತು ಅಂತ ಅಂದ್ರೆ ಟ್ರ್ಯಾಕ್ಟರ್ ಹೋಗುತ್ತೆ, ಹಾಗಾಗಿ ಏನು ಉಳುಮೆಗೆ ನಮ್ಗೆ ತೊಂದರೆ ಏನಾಗ್ತಾ ಇಲ್ಲ ಸರ್. ಈಗ ಸಾವಯವ ಕೃಷಿಯಲ್ಲಿ ತೆಂಗನ್ನ ಬೆಳೀತಾ ಇದೀನಿ ಅಂತಂದ್ರೆ, ಹೇಗಿದೆ ಇಳುವರಿ ತೆಂಗಿಂದು? ಏನ್ ಇಳುವರಿ ತುಂಬಾ ಚೆನ್ನಾಗಿದೆ ನಮ್ಗೆ. ಈಗ ನೋಡಿ, ನಮ್ದು 2 ಎಕರೆನಲ್ಲಿ 10,000 ನಮ್ಗೆ ಏನಿಲ್ಲ ಅಂತ ಅಂದ್ರೂ ನಮ್ದು ಮೇಂಟೆನೆನ್ಸ್ ಕಡಿಮೆ. ಅಲ್ಲಿಗೆ ನಮ್ಗೆ ಒಂದು 18,000 ನಮ್ಗೆ ಕಾಯಿ ಬೀಳುತ್ತೆ ಸರ್. 18,000 ಕಾಯಿನ ನಾವೇನ್ ಮಾಡ್ತೀವಿ ಅಂದ್ರೆ ಶೆಡ್ ಮುಗಿಸಿ ಕೊಬ್ಬರಿಗೆ ಹಾಕ್ಬಿಡ್ತೀವಿ ನಾವು. ಸೊ ಹಾಗಾಗಿ ನಮ್ಗೆ ಇಳುವರಿ ತುಂಬಾನೇ ಚೆನ್ನಾಗಿದೆ. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಸ್ವಲ್ಪ ಒಂದು 5-6 ಗಿಡಗಳಿಗೆ ಹಣಬೆ ರೋಗ ಅಂತ ಹೇಳಿ ಬಂದ್ಬಿಟ್ಟಿದೆ. ಅದಕ್ಕೆ ಒಂದು ಸ್ವಲ್ಪ ಔಷಧಿಯನ್ನ ಹಾಕಬೇಕು. ಇವಾಗ ತೆಂಗಲ್ಲಿ ಈಗ ಕಾಯಿ ಮತ್ತೆ ಎಳನೀರ್ನೇ ತಾವು ಮಾರಾಟ ಮಾಡಲ್ವಾ ಸರ್? ನಾವು ಎಳ್ನೀರನ್ನು ಮಾರಾಟ ಮಾಡೋದಿಲ್ಲ ಸರ್, ಮತ್ತೆ ಕಾಯಿಯನ್ನು ನಾನು ಮಾರಾಟ ಮಾಡೋದಿಲ್ಲ. ಸೊ ಒಂದ್ಸತಿ ನಾವು ಕಾಯಿ ಕೀಳಿಸ್ತೀವಿ, ಕೀಳಿಸಿದ್ದನ್ನ ಶೆಡ್ ಹಾಕ್ತೀವಿ ನಾವು. ಸೊ ಅದು ಕರೆಕ್ಟ್ ಆಗಿ 10-11 ತಿಂಗಳಿಗೆ ನಮ್ಗೆ ಕೊಬ್ಬರಿಗೆ ಬರುತ್ತೆ. ಕರೆಕ್ಟ್ ಆಗಿ ಆಕ್ಚುಲಿ 9 ತಿಂಗಳಿಗೆ ಬಂದಿರುತ್ತೆ, ಬಟ್ 10 ತಿಂಗಳಿಗೆ ನಾವು ತುಳಿಸಿದಾಗ ಯಾವ್ದೇ ವಿಧವಾದ ಪಸ್ಮೆ ಆಗ್ಲಿ ಏನೋ ಇರೋದಿಲ್ಲ. ಸೊ ನಮ್ಗೆ ತಿಪ್ಟೂರ್ ಹತ್ರ ಇರೋದ್ರಿಂದ ನಾವು ತಿಪ್ಟೂರ್ APMC ಕೊಬ್ಬರಿ ಹಾಕ್ಬಿಡ್ತೀವಿ ಸರ್. ಕೊಬ್ಬರಿ ಮಾಡೋದೇ ಆದಾಯ ಅಂತೀರಾ? ನನಗೆ ಸ್ವಲ್ಪ ಕೊಬ್ಬರಿ ಅನುಕೂಲ ಅಂತ ಅನ್ಸುತ್ತೆ, ಯಾಕೆಂದ್ರೆ ನಮ್ ಸಮಗಿ ಅಮೌಂಟ್ ಬರುತ್ತೆ. ಸೊ ಆಮೇಲೆ ಸ್ವಲ್ಪ ವರ್ಕ್ ಕಡಿಮೆ ಆಗುತ್ತೆ. ಈಗ ಕೊಬ್ಬರಿ ಸುಲಿಸ್ಬೇಕು ಅಂತಂದ್ರೆ 2 ದಿವಸ ಸಾಕು ನನಗೆ. ಸೊ ಒಂದ್ ದಿವಸ ಸುಲಿಯೋದು, ಒಂದ್ ದಿವಸ ಒಡಿಸೋದು, ಅವತ್ ಸಾಯಂಕಾಲನೇ APMC ಹಾಕ್ಬಿಡ್ತೀವಿ. ಕೆಲಸ ಸ್ವಲ್ಪ ನನಗೆ ಕಡಿಮೆ ಆಗುತ್ತೆ. ಬಟ್ ನಮ್ ಕಡೆ ಎಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಎಳ್ನೀರನ್ನ ಕೊಡ್ತಾರೆ, ಅವ್ರಿಗೆ ಅವಾಗವಾಗ ಅಮೌಂಟ್ ಸಿಗ್ತಾ ಇರುತ್ತೆ. ಮತ್ತೆ ಕಾಯನ್ನು ಸುಲಿಸ್ಬಿಟ್ಟು ನಮ್ಮ ತುಮಕೂರ್ನ ಮಾರ್ಕೆಟ್ಗೆ ಮತ್ತೆ ಗುಬ್ಬಿ ಮಾರ್ಕೆಟ್ಗೆ ಆಗ್ತಾ ಇರ್ತದೆ ಸರ್. ಯಾವ್ದಾದಾಯ ಅಂತೀರಿ ಸೋಮಶೇಖರ? ಏನಾರ ಸರ್ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗೋದ್ರಿಂದ ಒಂದೇ ಸತಿ ಲಂಪ್ಸಮ್ ಅಮೌಂಟ್ ಬರೋದ್ರಿಂದ ಸರ್ ನನಗೆ ಕೊಬ್ಬರಿ ಆದಾಯ ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ನಮ್ದು 1,000 ಕೊಬ್ಬರಿಗೆ 1 ಕ್ವಿಂಟಲ್ ಬರುತ್ತೆ ನಮ್ದು. ಸೋಮಶೇಖರ ಏನಾರ ಕೆರೆಗೋಡ್ ಮಣ್ಣು ಏನಾದ್ರು ತೋಟ ಕೊಡಿತೀರಾ? ಸರ್ ಕೆರೆ ಗೋಡ್ ಮಣ್ಣನ್ನ ನಾವು ಒಡಸೆ ಒಡಿಸ್ತೀವಿ ಸರ್. 2 ವರ್ಷ ಆಗಿ ಒಂದ್ಸತಿನಾದ್ರು ನಾವು ನಮ್ಮಲ್ಲಿ ನಮ್ಮ ಪಕ್ಕದಲ್ಲೇನೆ ಕೆರೆ ಇದೆ, ನಮ್ಮೂರ್ಗೆ ಕೆರೆ ಇದೆ, ಆ ಕೆರೆ ಗೋಡನ್ನ ಒಡಿಸಿದಾಗ ನಮ್ಗೆ ತೆಂಗಿನ ಗಿಡಗಳ ಇದೇನೆ ಚೇಂಜ್ ಆಗೋಗುತ್ತೆ. ತುಂಬಾ ಚೆನ್ನಾಗುತ್ತೆ ತೆಂಗಿನ ಗಿಡ. ನಾವು ಗೊಬ್ಬರ ಏನ್ ಹಾಕ್ತೀವಿ ಅದಕ್ಕೆ ಈಕ್ವಲೆಂಟ್ ಅಂತಲೇ ನಾವು ಹೇಳ್ಬೋದು. ನಾವು ಅಷ್ಟು ಒಳ್ಳೆ ಇದು ಕೆರೆ ಗೋಡ್ನಲ್ಲಿ ಸಿಗುತ್ತೆ ಸರ್. ನಿಮ್ಮ ತಂದೆ ಅವತ್ತಿನ ಕಾಲದಲ್ಲೇ ಹುಣಸೆ ಬೆಳೆದ್ರು? ಹೌದು ಸರ್. ಯಾತಕ್ ಬೆಳೆದಿರ್ಬೋದು ಅಂತ ಅನ್ಸುತ್ತೆ ಸರ್? ಹುಣಸೆ ಏನಾಗಿತ್ತು ಅಂದ್ರೆ ಅವಾಗ ನಮ್ಗೆ ಫಾದರ್ಗೆ 25 ಎಕರೆ ಜಮೀನು ಇತ್ತು, ಹಾಗಾಗಿ ಅವ್ರಿಗೆ ಅಷ್ಟನ್ನು ಮೇಂಟೈನ್ ಮಾಡಿಸೋದು ಅವ್ರಿಗೆ ಕಷ್ಟ ಆಗ್ತಾ ಇತ್ತು. ಅವಾಗ ಏನ್ ಮಾಡಿದ್ರು, 2 ಎಕರೆಗೆ ಹುಣಸೆ ಹಾಕಿದ್ರು. ಹುಣಸೆದ್ರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಮ್ಗೆ ಹಿಂದೆ ನಮ್ಮ ಮನೆಯಲ್ಲಿ 11 ದನಗಳಿತ್ತು, ನಿಮ್ಗೆ ಅದನ್ನ ಮೇಯಿಸೋದಕ್ಕೆ ನಮ್ಗೆ ಜಾಗ ಸಿಗ್ತಾ ಇತ್ತು. ನಾವು ಅಡ್ಲು ಅಂತ ಕರೀತಾ ಇದ್ದ ಅದನ್ನ. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ಒಂದ್ ಅದು ಮೇಂಟೆನೆನ್ಸ್ ಫ್ರೀ. ಅದು ನಮ್ಗೆ ದನಗಳು ಮೇಯಿಸೋದಕ್ಕೆ ಜಾಗ ಸಿಗುತ್ತೆ, ಮತ್ತೆ ವರ್ಷಕ್ ಒಂದ್ಸತಿ ನಮ್ಗೆ ಇನ್ಕಮ್ ಅನ್ನ ಬರುತ್ತೆ. ಈಗ ನೋಡಿ 11 ಹುಣಸೆ ಗಿಡ ಏನಿದೆ ಅದು ಆಲ್ಮೋಸ್ಟ್ 35-40 ವರ್ಷದ ಗಿಡಗಳು ಅದು. ಈಗ ನನಗೇನೆ ಅದು 1 ವರ್ಷಕ್ಕೆ 40,000 ರೂಪಾಯಿ ಇನ್ಕಮ್ ಬರುತ್ತೆ. ನಾನು ಅದಕ್ಕೆ ಏನು ಖರ್ಚು ಮಾಡೋದಿಲ್ಲ. ಅಂದ್ರೆ ಹುಣಸೆ ಬೆಳೆದ್ರೆ ಆದಾಯ ಸಿಗುತ್ತೆ ಅಂತೀರಾ ಸೋಮಶೇಖರ? ಖಂಡಿತ ಖಂಡಿತ ಇದೆ. ಹುಣಸೆ ಹಣ್ಣಿಗಂತೂ ತುಂಬಾನೇ ಡಿಮ್ಯಾಂಡ್ ಇದೆ. ಚೆನ್ನೈಗೆ ನಾನು ಒಂದ್ಸತಿ ಹೋದಾಗ ನಾನು ಎಲ್ಲಿಯವರು ಅಂತ ಕೇಳಿದ್ರು. ನಾನು ತುಮಕೂರು ಅಂತಿದ್ದಂಗೆ ಅವ್ರು ಹೇಳಿದ್ರು, ತುಮಕೂರು ಪುಳಿ ಇಸ್ ವೆರಿ ಫೇಮಸ್ ಇನ್ ಚೆನ್ನೈ ಅಂತ ಹೇಳಿ. ಈಗ ತೆಂಗು ಮತ್ತೆ ಹುಣಸೆ ಆದ್ಮೇಲೆ ತಾವೇನೋ ಬಾಲ್ಯದಲ್ಲಿ ರಾಗಿ ಬೆಳೆದೆ ಅಂತ ಹೇಳಿದ್ರೆ? ಹೌದು ಸರ್, ಹೌದು ಹೌದು. ಬಹಳ ಚೆನ್ನಾಗಿ ಇಳುವರಿ ಬಂತು ಅಂತಲೂ ಹೇಳಿದ್ರು. ಹೌದು ಸರ್, ಅದು ನಾವು 5 ಎಕರೆಗೆ 80 ಚೀಲ ಏನೋ ಅವಾಗ ರಾಗಿ ಬೆಳೆದಿದ್ದು. ಅವಾಗ ಈ ತರ ಇಂಡಾಫ್ ಅದು ಎಲ್ಲ ಏನ್ ಇರ್ಲಿಲ್ಲ. ಅವಾಗ ನಮ್ ನಾಟಿ ರಾಗಿ ಅಂತ ಇತ್ತು 1982. ಯಾವ ರೀತಿ ಬೆಳೆದಿದ್ರಿ ಒಂಚೂರು ನೆನಪಿಸ್ಕೊಳ್ಳಿ ಸೋಮಶೇಖರ. ನೋಡಿ ಸರ್, ಅವಾಗ ನಾವೇನ್ ಮಾಡ್ತಾ ಇದ್ದ, ಅವಾಗ ಟ್ರ್ಯಾಕ್ಟರ್ ಇರ್ಲಿಲ್ಲ. ಅವಾಗ ನಾವೇನೆ ಎತ್ತುಗಳಲ್ಲಿ ಉಳುಮೆ ಮಾಡ್ತಾ ಇದ್ದೋ. ಅವಾಗ ಏನ್ ಮಾಡ್ತಾ ಇದ್ ಅಂದ್ರೆ ಎತ್ತು ಗಾಡಿನಲ್ಲಿ ಎಲ್ಲ 11 ದನಗಳಿತ್ತು. ಅದ್ರ ಗೊಬ್ಬರ ಎಲ್ಲಾನ ನಾವು ಕೊಟ್ಟಿಗೆ ಎಲ್ಲ ಒಂದು ತಿಪ್ಪೆ ಹಾಕ್ತಾ ಇದ್ದು. ಅದನ್ನ ಇನ್ನೇನ್ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾವು ಹೊಡ್ಕೊಂಡು ಒಂದು ಗುಡ್ಡೆ ಎಲ್ಲ ಸುರ್ಕೊಂತಾ ಇದ್ದ. ಇನ್ನೇನ್ ಮಳೆ ಸ್ಟಾರ್ಟ್ ಆಗೋ ಮುಂಚೆ ಆ ಗೊಬ್ಬರ ಎಲ್ಲ ಎರಚ್ಬಿಟ್ಟು ಒಂದು 2-3 ಉಣವೆ ಮಾಡಿಬಿಟ್ಟು ಸಾಲು ಹೊಡೆದ್ಬಿಟ್ಟು ಸಾಲ್ಗೆ ನಾವೆಲ್ಲ ರಾಗಿನ ಹಾಕ್ತಾ ಇದ್ದು. ರಾಗಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಳೆ ಬರೋದು. ಈ ಗೌರಿ ಹಬ್ಬ ಬಂದ ಟೈಮ್ ಅಷ್ಟೊಳಗಾಗಿ ಅದು ಎಲ್ಲ ಗರಿ ಮೇಯಿಸೋದಕ್ಕೆ ಬಂದ್ಬಿಡೋದು. ನಾವು ದನಗಳನ್ನೆಲ್ಲ ತಗೊಂಡು ಹೋಗಿ ಗರಿ ಮೇಯಿಸ್ತಾ ಇದ್ದು. ಅಷ್ಟೊತ್ತಿಗೆ ಆ ಮಧ್ಯದಲ್ಲಿ ಎಲ್ಲ ಏನಾಗೋದಂದ್ರೆ ಸ್ವಲ್ಪ ಕಳೆ ಎಲ್ಲ ಬೆಳೆದಾಯ್ತದೆ. ಆ ಸಾಲ ಏನಿರೋದು ಅದು ಅವಾಗ 2 ಅಲ್ಲಿಂದ ಕುಂಟೆ ಅಂತ ಹೇಳಿ ಇರೋದು. ಅವಾಗ ನಾನು ನಮ್ಮ ಫಾದರು ಮತ್ತೆ ಆಳುಗಳನ್ನೆಲ್ಲ ಕರ್ಕೊಂಡು ಆ 2 ರಾಗಿ ಏನು ಸಾಲ ಇರುತ್ತೆ ಅದ್ರ ಮಧ್ಯೆ ಕುಂಟೆ ಹೊಡಿತಾ ಇದ್ದ ನಾವು. ಅದು ಎಲ್ಲ ಸ್ವಲ್ಪ ಹಿಂಗೆ ಬದಿ ಆದಾಗ ಏನಾಗೋದು, ಅವಾಗ ಒಂದ್ ಸ್ವಲ್ಪ ಗೊಬ್ಬರ ಕೊಡಿವು. ನನಗೆ ಇರೋ ಪ್ರಕಾರ 17-17 ಅಂತಲೋ ಅಥವಾ 18-18 ಅಂತಲೋ ಒಂದ್ ಗೊಬ್ಬರ ಇತ್ತು. ಸ್ವಲ್ಪ ಹಾಕ್ಬಿಟ್ಟು ನಾವು ಕುಂಟೆ ಹೊಡಿತಾ ಇದ್ದ. ಅದಾದ್ಮೇಲೆ ಇನ್ನೇನೋ ಮಾಡ್ತಾ ಇರ್ಲಿಲ್ಲ. ಎಲ್ಲ ಚೆನ್ನಾಗಿ ಬರೋದು. ಕೊನೆಗೆ ಒಂದ್ಸತಿ ಕೊಯ್ಲು ಮಾಡಿಸ್ಬಿಟ್ಟು ಅದನ್ನ ಎಲ್ಲನ ಕಂತೆ ಕಟ್ಟಿ ಒಣಗಿದ್ದಾದ್ಮೇಲೆ ಒಂದು ಬಣವೆ ಅಂತ ಹಾಕ್ಸಿ ಬೇಸಿಗೆ ಸಾಕಾದಾಗ ಅದ ಕಣದಲ್ಲಿ ನಾವು ಅದನ್ನೆಲ್ಲ ಹಾಕಿ ಗುಂಡೆಲ್ಲ ಒಡೆದು ಹುಲ್ಲನ್ನ ಎಲ್ಲ ಸೆಪರೇಟ್ ಆಗಿ ದನಗಳಿಗೆ ಬಣವೆ ಹಾಕೊಂಡು ರಾಗಿನ ನಾವು ಮನೆಗೆ ಹೆಚ್ಚಬೇಕು ಅಷ್ಟು ಇಟ್ಕೊಂಡು ಯಾವಾಗ ಒಳ್ಳೆ ರೇಟ್ ಇದೆ ಆವಾಗ ನಾವು ರಾಗಿನ ಮಾರ್ತಾ ಇದ್ವಿ. ಈಗ ನಿಮ್ದು ಖಾಲಿ ಜಮೀನ್ ಇದೆ ಅಂತ ಹೇಳಿದ್ರಲ್ಲ, ಅದರಲ್ಲಿ ಏನ್ ಮಾಡ್ತೀರಾ ಹಾಗಾದ್ರೆ? ಸರ್, ಈಗ ನನ್ನ ಪ್ಲಾನ್ ಏನು ಅಂದ್ರೆ ಅಲ್ಲಿ ಒಂದ್ ಎಕರೆ ಜಮೀನ್ ಇದೆ ನನ್ನದು, ಯಾವ್ದಾದ್ರು ಗಿಡಗಳನ್ನ ಹಾಕೋಣ ಅಂತ ನನ್ನ ಪ್ಲಾನ್ ಇದೆ ಸರ್. ಒಂದು ಹುಣಸೆ ಪ್ಲಾನ್ ಇದೆ, ಇನ್ನೊಂದು ಮಾವು ಪ್ಲಾನ್ ಇದೆ. ಅದಕ್ಕೆ ಅಲ್ಲಿ ಬೇಸಿಗೆನಲ್ಲಿ ನಾವು ಒಂದ್ ಸ್ವಲ್ಪ ನೀರ್ ಕೊಡ್ಬೇಕಾಗುತ್ತೆ. ಅಲ್ಲಿ ನಮ್ಮ ಬ್ರದರ್ಸ್ ಎಲ್ಲಾ ಸೇರಿದ್ರೆ ಒಂದು 5 ಎಕರೆ ಇದೆ. ಎಲ್ಲಾರು ಪ್ಲಾನ್ ಮಾಡ್ಕೊಂಡು ಒಂದು ಬೋರ್ ಏನಾದ್ರು ಹಾಕ್ಸಿ ಒಂದು ಮಾವು ಮಾಡೋಣ, ಹೈ ಡೆನ್ಸಿಟಿ ಮಾವು ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಏನಾಗಂದ್ರೆ ಹೈ ಡೆನ್ಸಿಟಿ ಮಾವು ಅಂದ್ರೆ? ಹೈ ಡೆನ್ಸಿಟಿ ಅಂತ ಅಂದ್ರೆ ಈಗ ಮೊದಲೇ ಏನ್ ಮಾಡ್ತಾ ಇದ್ರು ಅಂದ್ರೆ 30-35 ಅಡಿ ದೂರ ದೂರ ಮಾವಿನ ಗಿಡಗಳನ್ನ ಹಾಕ್ತಾ ಇದ್ರು. ಈಗ 15 ಅಡಿಕೆನೆ ಹಾಕ್ಬಿಟ್ಟು ಅದನ್ನ ಪ್ರೋನಿಂಗ್ ಅಂತ ಹೇಳಿ ಮಾಡಿ ಹೆಚ್ಚಿಗೆ ಎತ್ತರ ಬೆಳೆಯದಂಗೆ ಆಗೋದಿಲ್ಲ, ಮತ್ತೆ ಈಲ್ಡ್ ಚೆನ್ನಾಗಿ ಬರುತ್ತೆ. ಸೋಮಶೇಖರ್ ಅಯ್ಯನವರೇ, ನಾವು ವ್ಯವಸಾಯವನ್ನು ಕೂಡ ಮಾಡ್ತೀರಿ, ಹಾಗೆ ಫಿಸಿಕ್ಸ್ ಅನ್ನು ಕೂಡ ಮಕ್ಕಳಿಗೆ ಪಾಠ ಮಾಡ್ತೀರಿ. ಹೌದು ಸರ್. ಈ ಎರಡನ್ನು ವೃತ್ತಿ ಅಂತ ಪರಿಗಣಿಸೋದಾದ್ರೆ ಯಾವ ವೃತ್ತಿ ತಮಗೆ ತುಂಬಾ ಇಷ್ಟ? ಸರ್, ನನಗೆ ಎರಡೂ ಇಷ್ಟನೇ. ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಅವರ ಸಂಪರ್ಕ ಇರುತ್ತೆ. ಆದ್ರೆ ಹೆಚ್ಚಿನ ಸಂತೋಷ ಸಿಗೋದು ನಮ್ಗೆ ಹ್ಯಾಸಲ್ ಫ್ರೀ ಅಂತ ಅಂದ್ರೆ ವ್ಯವಸಾಯ. ತಮ್ಮ ವಿದ್ಯೆ ಏನಿದೆಯಲ್ಲ? ಹೌದು ಸರ್. ಈ ವಿದ್ಯೆನ ಬಳಸ್ಕೊಂಡಿದ್ದೀರಾ ನಿಮ್ಮ ವ್ಯವಸಾಯದಲ್ಲಿ ಅಥವಾ ಏನು ವಿದ್ಯೆ ಬೇಕಾಗಿಲ್ಲ ಅಂತೀರಾ? ನಾವು ಸ್ವಲ್ಪ ವಿದ್ಯಾವಂತರಾದಷ್ಟು ಏನಾಗುತ್ತೆ ಅಂದ್ರೆ ಒಂದು ಟೆಕ್ನಿಕ್ಯಾಲಿಟಿನ ನಮ್ಮ ವ್ಯವಸಾಯದಲ್ಲಿ ನಾವು ಉಪಯೋಗಿಸ್ಬೋದು. ಮೊದಲೇನ್ ಮಾಡ್ತಾ ಇದ್ದು ಅಂದ್ರೆ ಒಂದು 4 ಸಲ 5 ಸಲ ಗೇಮೆ ಮಾಡ್ಬಿಡ್ತಾ ಇದ್ದ ನಾವು ತೋಟಗಳಲ್ಲೆಲ್ಲ. ಆಮೇಲೆ ಎಲ್ಲ ಸ್ವಲ್ಪ ಈ ಬೇರೆಯವ್ರ ಸಂಪರ್ಕ ಎಲ್ಲ ಬಂದಾಗ ಆ ಬೇರುಗಳೆಲ್ಲ ಅರ್ಧ ಹೋಗುತ್ತೆ, ಹೆಚ್ಚಿಗೆ ಉಳುಮೆ ಮಾಡಬಾರ್ದು. ಆಮೇಲೆ ಮೊದಲು ನಾವೇನ್ ಮಾಡ್ತಾ ಇದ್ದೋ ಈ ತೆಂಗಿನ ಗರಿಗಳು ಏನ್ ಬೀಳುತ್ತೆ ಅದನ್ನೆಲ್ಲ ಸುತ್ತ ಹಾಕ್ಬಿಡ್ತಾ ಇದ್ದ ನಾವು, ಅದ್ರಲ್ಲಿ ಬೂದಿ ಆಗುತ್ತೆ ಗೊಬ್ಬರ ಆಗುತ್ತೆ ಅಂತ ಹೇಳಿ. ಅದು ನಮ್ಗೇನಾಗ್ತಾ ಇತ್ತು, ಈ ಮಣ್ಣಿನಲ್ಲಿ ಇರ್ತಕ್ಕಂತ ಏನು ಅರ್ತ್ ವರ್ಮ್ಸ್ ಏನಿದೆ, ಎರೆಹುಳು ಏನಿದೆ ಅದನ್ನೆಲ್ಲ ಸುತ್ತ ಹಾಕ್ಬಿಡ್ತಾ ಇದ್ವಿ. ಈಗ ನಮ್ಮ ತೆಂಗಿನ ತೋಟದಲ್ಲಿ ಒಂದು ಬೆಂಕಿಗಡ್ಡಿನು ನಾವು ಹಚ್ಚಿಲ್ಲ. ನಮ್ಮ ತೋಟದೊಳಕ್ಕೆ ಕಾಲಿಟ್ರೆ ಒಂಥರ ತಿಪ್ಪೆಗೆ ಕಾಲಿಟ್ಟಂಗ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಸೋಮಶೇಖರ ಅಯ್ಯನವರೇ, ನಿಮ್ಮ ಭಾಗದಲ್ಲಿ ಮಳೆ ಸ್ವಲ್ಪ ಕಡಿಮೆನೆ? ಹೌದು ಸರ್. ಬೀಳುವಂತ ಕಡಿಮೆ ಬೀಳುವಂತ ಒಂದೇನು ಅಡ್ವಾಂಟೇಜ್ ಇದೆ ಅಂದ್ರೆ ಹೇಮಾವತಿ ವಾಟರ್ ಇದೆ, ಕೆರೆಗೆ ಸ್ಟೋರ್ ಮಾಡ್ತಾರೆ, ನಮ್ದು ಬೋರ್ವೆಲ್ ಇದೆ. ಹಂಗಾಗಿ ನಮ್ಗೆ ತೆಂಗಿನ ಗಿಡಕ್ಕೆ ಎಷ್ಟು ನೀರ್ ಬೇಕು ಅಷ್ಟನ್ನ ನಾವು ಡ್ರಿಪ್ ಮುಖಾಂತರ ತೆಂಗಿನ ಗಿಡಗಳಿಗೆ ಕೊಡ್ತಾ ಇದ್ದೇವೆ. ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದೀರಿ? ಹನಿ ನೀರಾವರಿ ಸರ್, ಪೂರ್ತಿ ಎಲ್ಲಾ ಗಿಡಗಳಿಗೂ ನಾವು ಹನಿ ನೀರಾವರಿ ಮಾಡಿದ್ವಿ. ಫ್ಲಡ್ ಇರಿಗೇಷನ್ ಅನ್ನ ನಾವು ಮಾಡ್ತಾ ಇಲ್ಲ ಸರ್. ನಿಮ್ಮ ಜಮೀನಿನಲ್ಲಿ ನೆಲ ಜಲ ಸಂರಕ್ಷಣೆ, ಮಳೆ ನೀರಿನ ಸಂರಕ್ಷಣೆಗೆ ಏನ್ ಕೆಲಸ ಮಾಡಿದ್ರಿ? ಮಳೆ ನೀರಿನ ಸಂರಕ್ಷಣೆಗೆ ನಾವೇನ್ ಮಾಡಿದೀವಿ ಅಂತ ಅಂದ್ರೆ JCB ನ ಉಪಯೋಗಿಸ್ಕೊಂಡು ಒಂದು 30-40 ಗಿಡಗಳಿಗೆ ದೊಡ್ಡ ದೊಡ್ಡ ಬದುಗಳನ್ನ ಹಾಕಿದೀವಿ ನಾವು. ನಮ್ಮ ಜಮೀನಿನಲ್ಲಿ ಏನ್ ನೀರ್ ಬೀಳುತ್ತೆ ಯಾವ್ದನ್ನು ಅದು ಹೊರಗಡೆ ಹೋಗೋದೇ ಇಲ್ಲ ಸರ್. ಅಷ್ಟೂ ನೀರು ನಮ್ಮ ಜಮೀನಿನಲ್ಲೇನೆ ಹಿಂಗ್ ಬೇಕು ಆತರ ಮಾಡಿದ್ವಿ. ಈ ತರ ಕೆಲಸ ಮಾಡಿದ್ಮೇಲೆ ಅಂತರ್ಜಲ ಚೆನ್ನಾಗಿದೆ ಅಂತ ಅನ್ಸುತ್ತಾ ನಿಮ್ ಜಮೀನು? ಖಂಡಿತ ಇದೆ ಸರ್, ಖಂಡಿತ ಇದೆ. ಈಗ ನಮ್ದು 1918 ಅಲ್ಲಿ ನಾವೊಂದು ಬಾವಿ ತಪ್ಪಿಸಿದ್ದು, ಅವಾಗ್ಲೇ ಒಂದು 8 ಆಳ ಅಂತಂದ್ರೆ 8 ಇಲ್ಲ 40 ಬಾವಿ ತಪ್ಪಿಸಿದ್ದು. ಇವತ್ತು ಆ ಬೋರ್ ಒಳಗಡೆ ಒಂದ್ 10 ಅಡಿನಲ್ಲಿ ನೀರಿದೆ. ಸೋಮಶೇಖರ ಅಯ್ಯನವರೇ, ಮನೆಗೆ ಬೇಕಾದಷ್ಟು ಬಗೆ ಬಗೆಯ ಹಣ್ಣಿನ ಗಿಡಗಳನ್ನ ನಿಮ್ ಜಮೀನಲ್ಲಿ ಹಾಕೊಂಡಿದ್ದೆ ಅಲ್ವಾ? ನಿಮ್ಮ ಅಡಿಗೆ ಮನೆಗೆ ಬೇಕಾದ ಸೊಪ್ಪು ತರಕಾರಿ ಇದನ್ನು ಕೂಡ ಬೆಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ಈ ನಾವು KVK ನಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ಈ ಡಿಫರೆಂಟ್ ವೆರೈಟೀಸ್ ವೆಜಿಟೇಬಲ್ ಸೀಡ್ಸ್ ಕೊಡ್ತಾರೆ ನಮ್, ಏನು ಬೆಂಡೆಕಾಯ್ದು ಸೊಪ್ಪದು ಕುಂಬಳಕಾಯ್ದು ಆಮೇಲೆ ಸೋರೆಕಾಯಿ ಆಗ್ಲಕಾಯಿ ಇಂಥವನ್ನೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಗೇಮೆ ಆದ್ಮೇಲೆ ಈ ತೆಂಗಿನಗಳ ಬುಡಕ್ಕೆ ಯಾವಾಗ್ಲೂ ನೀರ್ ಬರ್ತಾ ಇರುತ್ತೆ ಅಂತ ಕಡೆ ನಾನು ಸುಮ್ನೆ ಹೋದಾಗ ಹಾಕ್ತೀನಿ, ನಮ್ಗೆ ಸಾಕಷ್ಟು ತರಕಾರಿನೂ ಸಿಗುತ್ತೆ ಸರ್, ಸೊಪ್ಪುನು ತುಂಬಾ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ಸೊಪ್ಪು ಬರುತ್ತೆ ಅಂದ್ರೆ ಸೊಪ್ಪು ಅಂತಾನು ತುಂಬಾ ಚೆನ್ನಾಗಿ. ನೀವೇ ಬಿತ್ತನೆ ಮಾಡ್ತಿರೋ ಅಥವಾ ಅದಾಗೆ ಬಂದಿರೋ ಬೆರ್ಕೆ ಸೊಪ್ಪು ಅದನ್ನ ಬಳಸ್ತಿರೋ? ಇಲ್ಲ ಸರ್, ನಾ ಗಂಟಿನ ಸೊಪ್ಪು ಬೀಜ ನಾನೇ ಹಾಕ್ತೀನಿ. ನೀವೇ ಹಾಕ್ತೀರಾ? ಹೌದು ಹೌದು. ಅಂದ್ರೆ ನಿಮ್ಮ ಮನೆಗೆ ಬೇಕಾದ ತರಕಾರಿನೂ ಕೂಡ ನೀವು ಕೊಂಡ್ಕೋತಾ ಇಲ್ವಾ? ಕೆಲವು ಸಲ ಕೊಂಡ್ಕೋಬೇಕಾಗುತ್ತೆ, ಬೇಸಿಗೆನಲ್ಲಿ ನಾವು ಬೆಳಿಲಿಕ್ ಆಗೋದಿಲ್ಲ, ಈ ಒಳ್ಳೆ ಮಳೆಗಾಲದಲ್ಲಿ ಬೇಕು ಅಂತ. ಈಗ ನಿಮ್ಮ ತೋಟಕ್ಕೆ ಹೋದ್ರೆ ಯಾವ್ದಾದ್ರು ಒಂದು ಹಣ್ಣು ಸಿಗುತ್ತೆ? ಹಾ ಸಿಗುತ್ತೆ ಸರ್. ಈಗ ನೋಡಿ, ಮೊನ್ನೆ ಹೋಗಿದ್ದೆ ನಾವು, ಒಂದು 30 ನನಗೆ ಸೀತಾಫಲ ಸಿಕ್ಕ. ನಮ್ಮ ಹಲಸು ಗಿಡದಲ್ಲಿ ಒಂದು 150-200 ಹಲಸಿನ ಹಣ್ಣು, ತುಂಬಾ ಟೇಸ್ಟ್ ಇದೆ ಅದು. ಆಮೇಲೆ ಮಲ್ಲಿಕಾಂಗ್ ಮಾವಿನ ಹಣ್ಣು ಬಿಡುತ್ತೆ, ರಸ್ಪುರಿ ಹಣ್ಣು ಬಿಡುತ್ತೆ, ಲಿಚಿ ಹಣ್ಣು ಸಿಗುತ್ತೆ, ಸೀಬೆ ಹಣ್ಣು ಸಿಗುತ್ತೆ, ಈ ತರ ಸರ್. ಲಿಚಿ ಬಗ್ಗೆ ಸ್ವಲ್ಪ ಹೇಳಿ, ನಿಮ್ ಭಾಗದಲ್ಲಿ ಬೆಳೆಯುತ್ತ ಚೆನ್ನಾಗಿ ಸರ್? ತುಂಬಾ ಚೆನ್ನಾಗಿದೆ ಗಿಡ, ಎರಡೇ ಗಿಡ ನಾವು ಹಾಕಿರೋದು. ಆ ಎರಡು ಗಿಡ ನಾವು ಹೇಗ್ ಹಾಕುದು ಅಂದ್ರೆ, ನಾವು ನಮ್ಮ ಬ್ರದರ್ಗೆ ಒಂದೇ ನಲ್ಲಿ ಜಮೀನ್ ಬಂದಿತ್ತು. ಅವಾಗ ಕೂರ್ಗ್ ನಲ್ಲಿ ಒಬ್ರು ಶಿವಪ್ಪ ಅಂತ ಹೇಳಿ ಹಾರ್ಟಿಕಲ್ಚರ್ ಆಫೀಸರ್ ಆಗಿದೆ, ಅವರು ನಮ್ಗೆ ಎಂಟೈರ್ ನಿಮ್ಮ ತೋಟಕ್ಕೆ ಎಳ್ಳಿಕಾಯಿ ಗಿಡ ಹಾಕ್ಸಿ ಅಂತ ಹೇಳಿ ಒಂದು 100-200 ಎಳ್ಳು ಗಿಡ ಕಳ್ಸಿದ್ರು. ಅದ್ರ ಜೊತೆನಲ್ಲಿ ಅವರು ಎರಡು ಲಿಚಿ ಕಳ್ಸಿದ್ರು, ಲಿಚಿ ಮತ್ತೆ ಆಲ್ ಸ್ಪೈಸಸ್ ಅನ್ನ ಕಳ್ಸಿದ್ರು. ಆ ಲಿಚಿ ಗಿಡ ಮತ್ತೆ ಆಲ್ ಸ್ಪೈಸಸ್ ಇವಾಗ ಒಂದು 10-12 ಎತ್ತರ ಬೆಳೆದಿದೆ ಅಂತ. ಲಿಚಿ ಒಂದು ಡಯಾ ಒಂದು 5 feet ಇದೆ, ಹೈಟ್ ಒಂದು 15 feet ಇದೆ. ತುಂಬಾ ಚೆನ್ನಾಗಿ ಹಣ್ಣು ಬಿಡುತ್ತೆ, ಅದು ಒಳ್ಳೆ ಟೇಸ್ಟ್ ಇರುತ್ತೆ ಸರ್. ಇಲ್ಲಿ ನಮ್ ಕಡೆನಲ್ಲಿ ಯಾವ್ದು ರುಚಿ ಇಲ್ಲ. ಆದಾಯ ಸಿಗುತ್ತಾ ಲಿಚಿ ಬೆಳೆದ್ರೆ ಸರ್? ಆದಾಯ ಸಿಗುತ್ತೆ, ಅದನ್ನ ಮಾರ್ಕೆಟಿಂಗ್ ಮಾಡೋರು ಆಗ್ಬೇಕು. ಬಟ್ ನಮ್ಮಲ್ಲಿ ಇಲ್ಲೆಲ್ಲೂ ಮಾರ್ಕೆಟಿಂಗ್ ಇಲ್ಲ. ಬಟ್ ಅದನ್ನೇ ಏನಾದ್ರೂ ಒಂದು ಅವರು ಪೂರ್ತಿ ಒಂದು 1/2 acre ಅಥವಾ 1 acre ಹಾಕ್ಸ್ಕೊಂಡ್ರೆ, ತುಂಬಾ ಬ್ಯಾಂಗ್ಳೂರ್ ಹಾರ್ಟಿಕಲ್ಚರ್ ಅಥವಾ ಎಲ್ಲಿ ಗವರ್ನಮೆಂಟ್ ಪರ್ಚೇಸ್ ಮಾಡುತ್ತೆ ಅಂತ ಕಡೆ ಕಳ್ಸಿದ್ರೆ ತುಂಬಾ ಆದಾಯ ಸಿಗುತ್ತೆ. ಈ ಹರಳೆಕಾಯಿ ಅಂತ ಒಳ್ಳೆ ರೇಟ್ ಇದೆ ಸರ್. ಎರಳೆಕಾಯಿಂದ ಆದಾಯ ಸಿಗ್ತಾ ಇದೆ ತಮ್ಗೆ? ಆ ಎರಳೆಕಾಯಿನೂ ಇದೆ ಸರ್, ಎರಳೆಕಾಯಿಗೆ ಅಷ್ಟೊಂದೇನಿಲ್ಲ, ಬಟ್ ಆದ್ರೆ ಪರವಾಗಿಲ್ಲ, ಲೋಕಲ್ ಮಾರ್ಕೆಟ್ಸ್ ನಲ್ಲಿ ತಗೊಂಡ್ತಾರೆ. ವಿದ್ಯಾವಂತರು ತಾವು, ಬೆಳೆಯೋದು ಸ್ವಲ್ಪ ಪ್ರಮಾಣದಲ್ಲಿ ಬೆಳಿತೀರಿ, ಬೆಳೆದಿದ್ದನ್ನ ಮಾರೋದಕ್ಕೆ ನಿಮ್ಗೇನು ಸಮಸ್ಯೆ ಆಗ್ತಾ ಇಲ್ವಾ? ಸರ್ ನಂದು ಮಾರಾಟ ಸ್ವಲ್ಪ ಕಡಿಮೆನೆ. ನಮ್ದು ನೇಚರ್ ಏನು ಅಂದ್ರೆ, ಮೊದಲಿಂದಲೂ ಸ್ವಲ್ಪ ಇದು ಕೊಡೋದು ಜಾಸ್ತಿ ಎಲ್ಲಾರ್ದು. ಈಗ ನಮ್ಮ ಸಿಸ್ಟರ್ಸ್ ಇದಾರೆ, ಬ್ರದರ್ಸ್ ಇದಾರೆ, ನಿಮ್ಮ ರೋಡ್ ನಲ್ಲಿ ಜನಗಳಿದ್ದಾರೆ. ಈ ಸತಿ ಒಂದು ನಮ್ ಸ್ನೇಹಿತರಿಗೆ ಒಂದು 50-60 ಹಳಸ್ತಾನ್ ಕೊಟ್ಟಿದೀವಿ ನಾವು, ಪರವಾಗಿಲ್ಲ, ಮಾವಿನಣ್ಣು ಕೊಟ್ಟಿದೀವಿ. ಹೀಗೇನೆ ಬಂದ್ರೆ ನಮಗೂ ಸಿಗುತ್ತೆ ಹಾಗಾದ್ರೆ? ಖಂಡಿತ ಸರ್, ಖಂಡಿತ ಸಿಗುತ್ತೆ. ಹಾಗಾಗಿ ಮಾರಾಟ ಸ್ವಲ್ಪ ಕಡಿಮೆ, ಬಟ್ ಆದ್ರೆ ಈ ಬರೀ ವ್ಯವಸಾಯಸ್ಥರ ಇರ್ತಾರಲ್ಲ, ಅವ್ರಿಗೆ ಇನ್ಕಮ್ ಬೇಕು ಅಂದಾಗ ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ ಸರ್. ಸೋಮಶೇಖರ ಏನಾರೆ, ಹಾಗಾದ್ರೆ ನೀವು ಖರ್ಚು ವೆಚ್ಚದ ಲೆಕ್ಕ ಇಡ್ತಾ ಇಲ್ವಾ ನಿಮ್ ವ್ಯವಸಾಯಕ್ಕೆ? ಸರ್ ಇಲ್ಲ, ಅದೊಂದು ನಾನ್ ಮಾಡಿಲ್ಲ, ಮಾಡಬೇಕಾಗಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ರಫ್ ಆಗಿ ಆದಾಯ ಇದೆ ಸರ್. ನಾನು ಈಗ ನೋಡೋದ್ರಲ್ಲಿ ವರ್ಷಕ್ಕೊಂದು ನಾನು ಲೆಕ್ಕ ಹಾಕೊಂಡ್ರೆ ನಮ್ಗೆ ತೆಂಗಿನ ಗಿಡದಲ್ಲೇ ನನ್ಗೆ ಆದಾಯ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಖರ್ಚು ಏನ್ ಮಾಡ್ತೀರಾ ಅದಕ್ಕಿಂತ ಜಾಸ್ತಿ ಬರ್ತಾ ಇದೆ ಆದಾಯ? ಖಂಡಿತ ಬರ್ತಾ ಇದೆ. ತೆಂಗಿನ ಗಿಡದಲ್ಲಿ ಇದು ಯಾವ್ದ್ರಲ್ಲೂ ಲಾಸ್ ಅನ್ನೋದು ಇಲ್ವೇ ಇಲ್ಲ. ಹುಣಸೆ ಗಿಡದಲ್ಲಂತೂ ಲಾಸ್ ಇಲ್ಲ, ಅದು 10 rupees ಬರ್ಲಿ, 10,000 ಬರ್ಲಿ, 60,000 ಬರ್ಲಿ, ಅಷ್ಟು ಪ್ರಾಫಿಟ್ ಅಲ್ವಾ? ಖರ್ಚೆ ಮಾಡಿರಲ್ಲ ಅಂತ ಹೇಳ್ತಿರಲ್ಲ ನೀವು? ಖರ್ಚೆ ಇಲ್ಲ ಸರ್, ಒಂದ್ ಸತಿ ಉಳುಮೆ. ಆ 1 acre ಮ್ಯಾಕ್ಸಿಮಮ್ 1.5 lakh ಕೊಡ್ತೀವಿ ಅಷ್ಟೇನೆ ನಾವು ಉಳುಮೆಗೆ, ಇನ್ನು ಯಾವುದೇ ವಿಧವಾದ ಖರ್ಚುನು ಉಂಟಾಗಿಲ್ಲ. ಸೋಮಶೇಖರ ಏನೋರ ಸರ್, ಒಂದು ವೇಳೆ ನೀವು ಪ್ರಾಧ್ಯಾಪಕರಾಗಿ ಇಲ್ದಲೇ ಇದ್ದಿದ್ರೆ, ವ್ಯವಸಾಯಗಾರನಾಗೆ ಇದ್ದಿದ್ರೆ, ಈಗ ಇರೋಷ್ಟು ನೆಮ್ಮದಿಯಾಗೆ ಇರ್ತಿದ್ರ? ನನಗೆ ವ್ಯವಸಾಯಗಾರನಾಗೆ ನಾನು ಇದ್ದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಸರ್, ಯಾಕೆಂದ್ರೆ ಸಾಕಷ್ಟು ಟೈಮ್ ಸಿಗ್ತಾ ಇತ್ತು ನನಗೆ. ಆಮೇಲೆ ನಮ್ಮ ತಂದೆಯವರ ಮಾರ್ಗದರ್ಶನ ನಮ್ಗೆ ತುಂಬಾ ಇತ್ತು. ನಮ್ ತಂದೆಯವರು ತುಂಬಾ ಬುದ್ಧಿವಂತರು, ಅವರು ಓದಿದ್ದು 3rd class ಅಷ್ಟೇನೆ. ನಮ್ ತಾಯಿಯವರು ಓದೇ ಇರ್ಲಿಲ್ಲ, ಆದ್ರೆ ನಮ್ಮ ತಂದೆಯವರು ಆವಾಗಿನ ಕಾಲದಲ್ಲೇನೆ 25 acres ಒಂದು 20 ಎಕರೆ ಜಮೀನನ್ನ ಮಾಡಿಸೋರು, ತುಂಬಾ ಬುದ್ಧಿವಂತರು. ಅವರ ಮಾರ್ಗದರ್ಶನ ನಮ್ಗೆ ಬಹಳ ಇದೆ. ಸೊ ನಮ್ಗೆ ಯಾರಾದ್ರೂ ರೋಲ್ ಮಾಡಲ್ ಅಂತ ಅಂದ್ರೆ ನಮ್ಮ ಫಾದರ್ನೇ, ನಮ್ಮ ಫಾದರ್ ಮತ್ತೆ ನಮ್ಮ ತಾಯಿನೇ. ನಮ್ ತಾಯಿ ಬಹಳ ಹಾರ್ಡ್ ವರ್ಕರ್. ಅಂದ್ರೆ ನೀವು ರೈತರಾಗೆ ಇದ್ದಿದ್ರು ಚೆನ್ನಾಗಿರ್ತಿದ್ರಿ ಅಂತ ನಿಮ್ ತಾತ್ಪರ್ಯ? ಖಂಡಿತ ಖಂಡಿತ ಅಲ್ವಾ? ಹೌದು ಹೌದು ಹೌದು. ನನಗೆ ಅನ್ಸೋ ಪ್ರಕಾರ ಎಲ್ಲದಕ್ಕಿಂತ ನೆಮ್ಮದಿ ಜಾಸ್ತಿ ವ್ಯವಸಾಯದಲ್ಲೇ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಏನಾದರೂ ಈ ನೀರಿನ ಪ್ರಾಬ್ಲಮ್ ಆಗ್ಬಿಟ್ರೆ, ಬೋರ್ವೆಲ್ ಎಲ್ಲ ಹೋಗೋದು, ಹೆಚ್ಚಿಗೆ ಏನಾದ್ರು ಆದಾಯ ಇಲ್ದಂಗಾದಾಗ ಸ್ವಲ್ಪ ಬೇಜಾರಾಗಬಹುದು ಅಂತ ಅನ್ಸುತ್ತೆ. ಸೋಮಶೇಖರ ಅವರೇ, ನಮ್ಮ ಕೇಳಿದ್ರು ನಿಮ್ಮ ಜೊತೆನೆ ನೇರವಾ ಮಾತಾಡಬೇಕು ಅನ್ನೋದೇ ಆದ್ರೆ ಖಂಡಿತ ಸಂಪರ್ಕ ಮಾಡೋದಕ್ಕೆ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಹೌದು ಸರ್. 944-8330-3339. ಇನ್ನೊಮ್ಮೆ ಹೇಳ್ತೀರಾ? 944-8330-3339. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. 944-8330-3339. ಒಳ್ಳೇದು ಸೋಮಶೇಖರ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ, ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು. ನನಗೂ ನಿಮ್ಮ ಜೊತೆ ಮಾತಾಡಿದಕ್ಕೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನಾನು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆನಲ್ಲಿ ವ್ಯವಸ್ಥಾಪಕನ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸ್ವಂತ ಜಮೀನಿನಲ್ಲಿ ಬಾಳೆ ಬೆಳೆದಿದ್ದೀವಿ. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗಿಸದೆ ಬಾಳೆ ಬೆಳೆದಿರೋದು. ಮುತ್ತಸಾಗರ ಅನ್ನೋ ಗ್ರಾಮದಲ್ಲಿ ಇದು ಬೆಳೆದಿರೋದು. ಮಾಗಡಿ ತಾಲೂಕು, ಕುದೂರು ಹೋಬಳಿ, ರಾಮನಗರ ಜಿಲ್ಲೆ. ಈ ಬಾಳೆ ಬೆಳಿಬೇಕಾದ್ರೆ ನಾನು ಸೂಕ್ಷ್ಮವಾಗಿ ಏನೇನ್ ಮಾಡಿದೀನಿ ಅನ್ನೋದು ಹೇಳ್ತೀನಿ. ಫಸ್ಟ್ ಭೂಮಿ ಹದ ಮಾಡಿದ್ವಿ, ಕಳೆ ಹುಟ್ಟಿತು. ಅದಕ್ಕೆ ವೇಸ್ಟ್ ಡಿಕಾಂಪೋಸರ್ನ ನೆಲಕ್ಕೆ ತೇವ ಇದ್ದ ಟೈಮಲ್ಲಿ ಕೊಟ್ಟು ಅದನ್ನೆಲ್ಲ ಅಲ್ಲೇ ಮಲ್ಚ್ ಮಾಡಿ ಆಮೇಲೆ 3 ಅಡಿ ಚಾನಲ್ ತೆಗೆದು ಟಾಪ್ ಸಾಯಿಲ್ ನ 1.5 ಅಡಿ ಬಾಟಮ್ ಸಾಯಿಲ್ ಆಗಿ ಮಾಡಿಕೊಂಡು ಅದ್ರ ಮೇಲೆ ಬಾಳೆ ನೆಟ್ಟಿದೀವಿ. ಬೇರೆ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ನ ನಾವು ಯೂಸ್ ಮಾಡಿಲ್ಲ. ಎಲೆ ಮೇಲೆ ಬಂದು ಫಸ್ಟ್ 2 ತಿಂಗಳು ನುವಾಲ್ಗಿ ಫೋಲಿಯರ್ ಸ್ಪ್ರೇನ ಪ್ರತಿ ವಾರ ಕೊಟ್ಟಿದ್ದೀನಿ. ಸಣ್ಣ ಸೋಸಿಗಳಿರುತ್ತೆ, ಅಲ್ಲಿಗೆ 2 ತಿಂಗಳು ಒಂದು 8 ಸ್ಪ್ರೇ ಆಗಿದೆ. ಆಮೇಲೆ 2 ತಿಂಗಳು 15 ದಿವಸಕ್ಕೊಂದು ಕೊಟ್ಟಿದ್ದೀನಿ, ಅವಾಗ 4 ಸ್ಪ್ರೇ ಆಗಿದೆ. 2-2, 4 ತಿಂಗಳಾಯ್ತು. 4 ತಿಂಗಳವರೆಗೂ ಏನು ಬೆಳೆದಿತ್ತು ಅಲ್ಲಿಂದ ಆಚೆಗೆ ಪ್ರತಿ ತಿಂಗಳು ಡಬಲ್ ಆಗ್ತಾ ಬಂತು ಸೈಜು. 7ನೇ ತಿಂಗಳಿಂದ ಆಚೆಗೆ ತಿಂಗಳಿಗೂ 1 ಸ್ಪ್ರೇ ಮಾತ್ರ ಕೊಡ್ತಾ ಇದ್ದೀನಿ. ಇಷ್ಟೇ ನಾನು ಮಾಡಿರೋ ವ್ಯವಸಾಯದ ಪದ್ಧತಿ. ನೀರು ಮಾತ್ರ ಡ್ರಿಪ್ ಅಲ್ಲಿ ಮೋಟರ್ ಆನ್ ಆದಾಗ ಅದೇ ಬರುತ್ತೆ, ಅದೇ ಆಯ್ಕೊಳ್ಳುತ್ತೆ. ಕಂಟ್ರೋಲ್ ಮಾಡಕ್ ಕೂಡ ನಾವು ಯಾರನ್ನು ಮೇಂಟೈನ್ ಮಾಡಿಲ್ಲ, ಅದಾಗ ಅದೇ ಆಗ್ತಾ ಇದೆ. ನಂದು ಲೇಬರ್ ನನಗೆ ಖರ್ಚಾಗಿರೋದು ಅಂತಂದ್ರೆ ಬಾಳೆ ಮರಿ ಕುಯ್ಲಿಕ್ಕೆ ಮತ್ತೆ ಆ ಟ್ರೆಂಚ್ದು ದಿಬ್ಬ ಬಿದ್ದಿದ್ದು ಮಣ್ಣು ಸಮ ಮಾಡ್ಲಿಕ್ಕೆ ಅಷ್ಟೇ ನನಗೆ ಲೇಬರ್ ಖರ್ಚಾಗಿರೋದು, ಬೇರೆ ಯಾವುದೂ ಇಲ್ಲ. ಯಾವುದೇ ಕೆಮಿಕಲ್ ಫರ್ಟಿಲೈಸರ್ಗೆ ಒಂದೇ ಒಂದು ಪೈಸಾ ಕೂಡ ನಾನು ಖರ್ಚು ಮಾಡಿಲ್ಲ. 10 ಕೆಜಿಯಿಂದ 21 ಕೆಜಿ ವರೆಗೂ ಬಂದಿದೆ. ಇಲ್ಲಿ ಕರೆಕ್ಟ್ ಆಗಿ 1 ವರ್ಷದ ಮೇಲೆ 5 ದಿವಸ ಆಗಿದೆ. ಈಗಾಗಲೇ 200 ಗೊನೆಗಳನ್ನ ನಾನು ಮಾರಾಟ ಮಾಡಿದ್ದೀನಿ. 42 ರೂಪಾಯಿಯಿಂದ ಹೋಲ್ಸೇಲ್ ರೇಟು, ಕೆಲವು ರಿಟೇಲ್ ಅಂಗಡಿಗಳಿಗೆ 50 ರೂಪಾಯಿವರೆಗೂ ಕೊಟ್ಟಿದ್ದೀನಿ. ಇದೇ ಆರ್ಗ್ಯಾನಿಕ್ ಶಾಪ್ ಅಲ್ಲಿ ನಮ್ಮ ಹತ್ರ 50 ರೂಪಾಯಿಗೆ ತಗೊಂಡು ಅವರು 100-110 ರೂಪಾಯಿಗೆ ಮಾರ್ಕೊಳ್ತಾ ಇದ್ದಾರೆ. ರಿಟೇಲ್ ಅವರು ಡೈರೆಕ್ಟ್ ತಗೊಂಡ್ರೆ ರೈತನಿಗೆ ಲಾಭ ಇದೆ. 5-10% ರಿಟೇಲ್ ಇಟ್ಕೊಳ್ಳಿ, 10-15% ಡೈರೆಕ್ಟ್ ರಿಟೇಲ್ ಶಾಪ್ಗಳನ್ನ ಇಟ್ಕೊಳ್ಳಿ, ಆಮೇಲೆ ಉಳಿದಿದ್ದನ್ನ ಹೋಲ್ಸೇಲ್ ಮಾರ್ಕೊಂತ ಹೋಗಿ. ಬಾಳೆ ಬೆಳೆದಿರೋದು ಹೇಳದ್ನಲ್ಲ, ಟಂಚ್ ಮಾಡಿದ್ದು, ಟಂಚ್ ಮಾಡಿದ ಮೇಲೆ ನೀರ್ ಕೊಟ್ಟಿದ್ದು, ಇದು ಸ್ಪ್ರೇ ಮಾಡ್ತಾ ಇರೋದು, ಈಗ ಕೊನೆಕಿತ್ ಮಾಡ್ತಾರೆ. ಇಷ್ಟೇ ಕೆಲಸ ಮಾಡಿರೋದು. ಕಷ್ಟ ಕಷ್ಟ, ಲೇಬರ್ ಸಿಗಲ್ಲ ಅಂತ ಹೇಳ್ತಾರೆ. ನಾನು ನೀರ್ ತಿರುಗಿಸೋಕ್ ಕೂಡ ಯಾವ್ದೇ ಲೇಬರ್ ನ ಇದ್ ಮಾಡ್ಕೊಂಡಿಲ್ಲ. ಡ್ರಿಪ್ ಬಿಡ್ತೀನಿ, ಅದಾಗ ಅದೇ ಆನ್ ಆಗುತ್ತೆ, ಆಫ್ ಆಗುತ್ತೆ, ಅದೇ ಹೋಗ್ತಾ ಇದೆ. ಆದಷ್ಟು ಮೆಕನೈಸ್ ಸಿಸ್ಟಮ್ ಮಾಡ್ಕೊಂಡ್ರೆ ಖರ್ಚು ಕಮ್ಮಿ ಆಗುತ್ತೆ. ಇದಿಷ್ಟು ನಾನು ಬೆಳೆದಿರೋದು. ಈಗ 200 ಗೊನೆ ಮಾರಿದೀನಿ, 79,997 ರೂಪಾಯಿ ಬಂದಿದೆ. ಶುರು ಮಾಡಿದಾಗ ತಾದನ್ ಕಾಲದಿಂದ ಏನು ಒಂದು ನೇಗ್ಲು ಉಳ್ಳಿಲ್ಲ, ಹೊಲ ಮಾಡ್ಲಿಲ್ಲ, ಅವನಿಗೆ ಬರುತ್ತಾ ಏನ್ ಬೆಳೀತಾನೋ, ಇರೋ ದುಡ್ಡು ಕಳ್ಕೊಂಡು ಹೋಗಕ್ ಬಂದಿದ್ದಾನೆ ಅನ್ಕೊಂತಾ ಇದ್ರು. ಈಗ ಒಳಗಡೆ ಬಂದಾಗ ಹೇಳ್ತಾ ಇದಾರೆ, ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ನಾವು ಮಾಡಬೇಕು ಅಂತ ಒಂದ್ 3 ಸ್ಟಾರ್ಟ್ ಮಾಡಿದ್ದಾರೆ. ನಾನು ಯಾರನ್ನೂ ಕೇಳ್ಕೊಳಕ್ ಹೋಗಿಲ್ಲ, ಅವ್ರಿಗೆ ನಂಬಿಕೆ ಬರಬೇಕು, ನೋಡ್ಬೇಕು, ಆಮೇಲೆ ಬರಬೇಕು. ವಿವರಗಳಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನು ಸಂಪರ್ಕಿಸಿ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ 944-49 6118 78 9449 6118 78 ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯ